ರೋಗಗಳ ನಿವಾರಣೆಯಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ತಪ್ಪಾದ ಆಹಾರ ಕ್ರಮದಿಂದ ದೇಹ ಶಕ್ತಿಹೀನವಾಗುತ್ತದೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕ್ಷೀಣಿಸುತ್ತದೆ, ಆಗ ರೋಗ ಉಂಟಾಗುತ್ತದೆ. ದೇಹದಲ್ಲಿ ರೋಗವನ್ನು ನಿರೋಧಿಸಲು ಮತ್ತು ಗುಣಪಡಿಸಲು ವ್ಯವಸ್ಥೆ ಇದ್ದರೂ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ಲಭ್ಯವಿದ್ದಾಗ ಮಾತ್ರ ಈ ವ್ಯವಸ್ಥೆ ಕೆಲಸ ಮಾಡುತ್ತದೆ. ಹೌದು, ಈಗ ಇಷ್ಟು ಸಾರಿ ಹೇಳುವಂತಹದ್ದು ನಮ್ಮ ದೇಹದ ಒಳಗಡೆಯೂ ಕೂಡ ಸಾಕಷ್ಟು ರೋಗಾಣುಗಳು ಇರಬಹುದು, ಅಥವಾ ಹೊರಗಡೆನ ಒಂದು ಗಾಳಿಯಲ್ಲಿ ವಾತಾವರಣದಲ್ಲಿಯೂ ಕೂಡ ಸಾಕಷ್ಟು ರೋಗಾಣುಗಳು ಇರುತ್ತವೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾವಾಗ ಅದು ರೋಗವಾಗಿ ನಮಗೆ ಪರಿಣಮಿಸುತ್ತದೆ ಅಂತ. ಸರಿ, ಈಗ ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿವೆ ಅಂತ ಹೇಳಿದ್ರಿ, ಈ ಪೋಷಕಾಂಶಗಳು ಯಾವುವು ಹಾಗೂ ಯಾವ ರೀತಿ ಕೆಲಸ ಮಾಡುವಂತಹದ್ದು? ದೇಹದ ಬೆಳವಣಿಗೆಗೆ, ಜೀವಕೋಶಗಳ ರಿಪೇರಿಗೆ, ಪ್ರತಿಯೊಂದು ಅಂಗಾಂಗಗಳ ಚಟುವಟಿಕೆಗಳಿಗೆ ಪೋಷಕಾಂಶಗಳು ಬೇಕು. ಹೌದು, ಪೋಷಕಾಂಶಗಳಲ್ಲಿ ಮುಖ್ಯವಾದವುಗಳು ಪ್ರೋಟೀನು, ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬು. ಈ ಪೋಷಕಾಂಶಗಳು ರಕ್ತಗತವಾಗಬೇಕಾದರೆ ಅವುಗಳಿಗೆ ವಿಟಮಿನ್ಗಳು ಮತ್ತು ಖನಿಜಗಳ ಸಹಾಯ ಬೇಕು. ಈ ಎಲ್ಲ ಪೋಷಕಾಂಶಗಳ ಕೊರತೆಯಾಗದಂತೆ ನಾವು ನೋಡಿಕೊಳ್ಳಬೇಕು. ಪೋಷಕಾಂಶಗಳ ಕೊರತೆಯಿಂದ ಮಕ್ಕಳ ಬೆಳವಣಿಗೆ ಮತ್ತು ಚಟುವಟಿಕೆಗಳು ಕುಂಠಿತವಾಗುತ್ತವೆ. ಪ್ರೋಟೀನು ದೇಹ ಅತ್ಯವಶ್ಯವಾದ ಪೋಷಕಾಂಶಗಳಲ್ಲಿ ಒಂದು. ಜೀವಕ್ಕೆ ಆಧಾರವಾಗಿರುವ ಇದು ಜೀವಕೋಶಗಳನ್ನು ರಿಪೇರಿ ಮಾಡುವುದರ ಮೂಲಕ ರೀಕನ್ಸ್ಟ್ರಕ್ಷನ್ ಮಾಡಿ ಆರೋಗ್ಯವನ್ನು ಕಾಪಾಡುತ್ತದೆ, ಆಯುಷ್ಯವನ್ನು ವರ್ಧಿಸುತ್ತದೆ. ಈ ಪ್ರೋಟೀನ್ಗಳಿಗೆ ಮೂಲಾಧಾರವಾದ ಅಮೈನೋ ಆಸಿಡ್ಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಈ ಪ್ರೋಟೀನ್ಗಳು ಎರಡು ಮೂಲಗಳಿಂದ ದೊರೆಯುತ್ತವೆ, ಒಂದು ಪ್ರಾಣಿ ಮೂಲ, ಇನ್ನೊಂದು ಸಸ್ಯ ಮೂಲ. ಪ್ರಾಣಿ ಮೂಲ ಅಂದರೆ ಹಾಲು, ಮೊಟ್ಟೆ, ಮಾಂಸಗಳಿಂದ ಸಿಗುವಂಥದ್ದು. ಸಸ್ಯ ಮೂಲ ಅಂದರೆ ತರಕಾರಿಗಳು ಮತ್ತು ಧಾನ್ಯಗಳಿಂದ. ಬೆಳೆಯುವ ಮಕ್ಕಳಿಗೆ ಸಾಧಾರಣವಾಗಿ ಈ ಥರ 45 ವಿಧದ ರಾಸಾಯನಿಕ ಅಂಶಗಳು ಅತಿ ಅಗತ್ಯವಾಗಿವೆ. ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಅತೀ ಕಡಿಮೆ ಪ್ರಮಾಣದಲ್ಲಿದ್ದರೂ ಅವು ದೇಹದ ಜೈವಿಕ ಕ್ರಿಯೆ, ರೋಗ ನಿರೋಧಕ ಶಕ್ತಿ, ಬುದ್ಧಿಶಕ್ತಿಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಲವು ವಿಟಮಿನ್ಗಳು ದೇಹದಲ್ಲಿ ಹಾನಿಯನ್ನು ಉಂಟು ಮಾಡುವ ಅಸ್ಥಿರ ಆಮ್ಲಜನಕವನ್ನು ತಡೆದು ಅದರಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ವಿಟಮಿನ್ಗಳಲ್ಲಿ ಎ, ಬಿ, ಸಿ, ಇ ಇತರ ಅನೇಕ ಥರದ ವಿಟಮಿನ್ಗಳಿವೆ. ಈ ಗುಣದಿಂದಾಗಿ ವಿಟಮಿನ್ಗಳು ಮುಪ್ಪನ್ನು ತಡೆಯುವ ಶಕ್ತಿಯನ್ನು ಹೊಂದಿವೆ. ಕಣ್ಣು, ಹೃದಯ, ರಕ್ತ ಅಂತ ಹೇಳುವಂತಹದ್ದು ಎ, ಬಿ, ಸಿ ಅಂತ ಬಹಳಷ್ಟು ಇದೆ ಅಂತ ಹೇಳಿದ್ರಿ. ಹೌದು, ಯಾವ್ಯಾವ ಒಂದು ತರಕಾರಿಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ ಈ ವಿಟಮಿನ್ಗಳು ಅಧಿಕ ಪ್ರಮಾಣದಲ್ಲಿದೆ, ಯಾವ ರೀತಿ ನಾವು ಅದನ್ನು ಸೇವಿಸಬೇಕು ಅಂತ ಹೇಳಿ. ವಿಟಮಿನ್ ಎ, ಇದು ಕುರಿಯ ಲಿವರ್, ಮೊಟ್ಟೆಯ ಹಳದಿ ಭಾಗ, ಹಾಲು, ಬೆಣ್ಣೆ, ತುಪ್ಪ, ತರಕಾರಿಗಳಲ್ಲಿ ಕ್ಯಾರೆಟ್, ಬೀಟ್ರೂಟು, ಸೊಪ್ಪುಗಳು, ಟೊಮ್ಯಾಟೊ, ಹಣ್ಣುಗಳಲ್ಲಿ ಮಾವಿನ ಹಣ್ಣು, ಪಪ್ಪಾಯಿ, ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು, ಇವುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ. ಇದು ಮುಖ್ಯವಾಗಿ ಕಣ್ಣಿನ ರೆಟಿನಾಕ್ಕೆ ದೃಷ್ಟಿಯನ್ನು ಉಂಟು ಮಾಡುವ ಶಕ್ತಿಯನ್ನು ಕೊಡುತ್ತದೆ. ಮತ್ತು ಪ್ರೋಟೀನ್ ಜೀರ್ಣವಾಗಲು, ಜಠರದ ಗ್ರಂಥಿಗಳ ಸ್ರಾವ ಸರಿಯಾಗಲು, ಕೂದಲು, ಒಸಡು, ಚರ್ಮಗಳ ಆರೋಗ್ಯಕ್ಕೆ, ಬೆಳೆಯುವ ಮಕ್ಕಳಲ್ಲಿ ಮೂಡುವ ಮೊಡವೆ ತಡೆಗೆ, ರಕ್ತನಾಳಗಳಿಂದ ಅಂಗಾಂಗಗಳಿಗೆ ಸರಿಯಾಗಿ ರಕ್ತ ಸಂಚಾರವಾಗಲು, ದೇಹಕ್ಕೆ ಮುಪ್ಪು ಬೇಗ ಆವರಿಸದಂತೆ ತಡೆಯುತ್ತದೆ. ಇನ್ನು ವಿಟಮಿನ್ ಬಿ, ಇದರಲ್ಲಿ ತುಂಬ ಉಂಟು. ವಿಟಮಿನ್ ಬಿ 1, ಬಿ 2, ಬಿ 3, ಬಿ 5, ಬಿ 6, ಬಿ 8, ಬಿ 9, ಬಿ 12 ಇವೆಲ್ಲ ಸೇರಿರುವಂತಹದ್ದು ವಿಟಮಿನ್ ಬಿ ಅನ್ನುವಂಥ ಒಂದು ಗುಂಪು. ಇದರಲ್ಲಿ ಕೋಲಿನ್, ಇನೋಸಿಟಾಲ್ ಎಲ್ಲ ಇದೆ ವಿಟಮಿನ್ಗಳು. ಈ ವಿಟಮಿನ್ ಬಿ ಎಂಬುದು ಅದರಲ್ಲಿ ಮೇಯ್ನ್ ಆಗಿರುವಂಥದ್ದು ವಿಟಮಿನ್ ಬಿ 1. ಇದು ಅಕ್ಕಿ, ಗೋಧಿ, ಓಟ್ಸ್ ಇವುಗಳ ಹೊರಪದರದಲ್ಲಿ ತೌಡಿನ ಅಂಶ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಇರ್ತದೆ. ತರಕಾರಿಗಳಲ್ಲಿ ಆಲೂಗಡ್ಡೆಯಲ್ಲಿ, ದೊಣ್ಣೆ ಮೆಣಸಲ್ಲಿ, ನೆಲಗಡಲೆಯಲ್ಲಿ, ಹಣ್ಣುಗಳಲ್ಲಿ ಅನಾನಸು, ಕರ್ಬುಜ, ಮಾಂಸಗಳಲ್ಲಿ ಹಂದಿ, ಕುರಿ, ಕೋಳಿ, ಹಾಲು ಮತ್ತು ಖೋವಾದಲ್ಲಿ ಉಂಟಿದು. ಇದು ದೇಹದ ಬೆಳವಣಿಗೆಗೆ, ಹೃದಯದ ರಕ್ಷಣೆಗೆ, ಮೆದುಳು ನರಮಂಡಲಗಳ ಕಾರ್ಯಕ್ಕೆ, ಮತ್ತು ಕಾರ್ಬೋಹೈಡ್ರೇಟ್ಗಳು ಜೀರ್ಣವಾಗಲು, ಕರುಳಿನ ಚಲನೆಗೆ, ಕೆಂಪು ರಕ್ತ ಕಣಗಳ ಸಂಚಾರಕ್ಕೆ, ಚರ್ಮದ ಆರೋಗ್ಯಕ್ಕೆ ಮತ್ತು ದೇಹಾಯಾಸ ತಡೆಯುವ ಕೆಲಸ ಮಾಡ್ತದೆ ಇದು. ಇನ್ನು ವಿಟಮಿನ್ ಬಿ 2 ಅಂತ ಉಂಟು, ರೈಬೋಫ್ಲೇವಿನ್ ಅಂತೇಳಿ. ಇದು ಮುಖ್ಯವಾಗಿ ಕುರಿಯ ಲಿವರ್, ಮೊಟ್ಟೆ, ಹಾಲು, ತರಕಾರಿಗಳಲ್ಲಿ ಮೂಲಂಗಿ, ಬೀಟ್ರೂಟ್ ಎಲೆ, ಬದನೆಕಾಯಿ, ಹಣ್ಣುಗಳಲ್ಲಿ ಪಪ್ಪಾಯಿ, ಒಣದ್ರಾಕ್ಷಿ, ಸೀತಾಫಲಗಳಲ್ಲಿ ಇರ್ತವೆ. ಇದು ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬು ಪ್ರೋಟೀನ್ಗಳು ದೇಹಗತವಾಗುವಂತೆ ಮಾಡುವ ಕಿಣ್ವಗಳಲ್ಲಿ ಇದ್ದು ಜೀವರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂಗಾಂಶಗಳ ಆರೋಗ್ಯಕ್ಕೆ ಇದು ಬಹುಮುಖ್ಯ. ಇನ್ನು ವಿಟಮಿನ್ B3 ನಿಯಾಸಿನ್ ಅಂತ ಹೇಳ್ತಾರೆ. ಇದು ಮಾಂಸಾಹಾರ ಮತ್ತು ಮೀನುಗಳಲ್ಲಿ ಅಧಿಕವಾಗಿದೆ. ಕುರಿಯ ಲಿವರಲ್ಲಿ, ಸಿಗಣಿ ಮೀನಲ್ಲಿ, ಹಂದಿ ಮಾಂಸದಲ್ಲಿ, ಹಾಲು, ಅಕ್ಕಿ, ಗೋಧಿ, ಸೂರ್ಯಕಾಂತಿ ಬೀಜದ ಎಣ್ಣೆ, ಬಾದಾಮಿ ಮತ್ತು ಹಸಿರು ಸೊಪ್ಪುಗಳಲ್ಲಿ ಇರುತ್ತವೆ. ಮುಖ್ಯವಾಗಿ ಈ ವಿಟಮಿನ್ ಹಾರ್ಮೋನುಗಳ ಉತ್ಪತ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈಸ್ಟ್ರೋಜನ್, ಪ್ರೊಜೆಸ್ಟಿರಾನು, ಟೆಸ್ಟೆಸ್ಟಿರಾನು, ಕಾರ್ಟಿಸೋನು, ಥೈರಾಕ್ಸಿನ್, ಇನ್ಸುಲಿನ್ಗಳ ಉತ್ಪತ್ತಿಯಲ್ಲಿ ಇದು ಸಹಾಯ ಮಾಡುತ್ತದೆ. ವಿಟಮಿನ್ B5 ಇದು ಅಕ್ಕಿ, ಗೋಧಿಯ ಮೊಳಕೆ, ಶೇಂಗಾ, ಅಣಬೆ, ಈಸ್ಟ್, ಸೋಯಾಬೀನ್ಗಳಲ್ಲಿದೆ. ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ನ ಬಣ್ಣದ ಅಂಶದ ಉತ್ಪತ್ತಿಗೆ ಇದು ಬೇಕೇ ಬೇಕು. ಈ ವಿಟಮಿನ್ B5 ಎಂಬುದು ಬೇಕು. ಇದು ಆಡ್ರಿನಲ್ ಗ್ಲ್ಯಾಂಡ್ ಅನ್ನು ಪ್ರಚೋದಿಸಿ ಕಾರ್ಟಿಸೋನ್ ಹಾರ್ಮೋನ್ ಸ್ರವಿಸುವಂತೆ ಮಾಡುತ್ತದೆ. ಮಾನಸಿಕ ಮತ್ತು ದೈಹಿಕ ಒತ್ತಡಗಳಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳನ್ನು ನಿಯಂತ್ರಿಸುತ್ತದೆ. ನರಮಂಡಲದ ಆರೋಗ್ಯ ಕಾಪಾಡುತ್ತದೆ. ಇನ್ನು ವಿಟಮಿನ್ B6 ಅಂತೇಳಿ, ಇದು ಗೋಧಿಯ ಮೊಳಕೆ, ಕಂದು ಅಕ್ಕಿ, ಬಾರ್ಲಿ, ಸೋಯಾಬೀನ್, ಪಾಲಕ್ ಸೊಪ್ಪು, ಆಲೂಗಡ್ಡೆ, ಬಾಳೆಹಣ್ಣು, ಒಣದ್ರಾಕ್ಷಿ, ಗೆಣಸು, ಸೂರ್ಯಕಾಂತಿ ಇತ್ಯಾದಿಗಳಲ್ಲಿರುತ್ತವೆ. ಈ ವಿಟಮಿನ್ ಎಂಬುದು ಕೊಬ್ಬಿನಂಶ ಮತ್ತು ಪ್ರೋಟೀನ್ ದೇಹಗತವಾಗಲು ಬೇಕೇ ಬೇಕು. ಇದು ವಿಟಮಿನ್ B6 ಎಂಬುದು ಹಲ್ಲು ಹುಳುಕು ಆಗದಂತೆ ತಡೆಯುತ್ತದೆ. ದೇಹದ ಸೋಡಿಯಂ ಮತ್ತು ಪೊಟಾಷಿಯಂ ಮಿನರಲ್ಗಳ ಸಮತೋಲನವನ್ನು ಕಾಪಾಡ್ತದೆ. ವಿಟಮಿನ್ B8 ಇದನ್ನು ಬಯೋಟಿನ್ ಅಂತ ಹೇಳ್ತಾರೆ. ಇದು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಗೆ ಅತಿ ಅಗತ್ಯ. ಇದು ಮುಖ್ಯವಾಗಿ ಈಸ್ಟ್, ಲಿವರ್, ಅಕ್ಕಿಯ ಹೊರಕವಚ, ಬಟಾಣಿಗಳಲ್ಲಿ ಇರುತ್ತದೆ. ಇನ್ನು ವಿಟಮಿನ್ B9 ಇದನ್ನು ಫೋಲಿಕ್ ಆಸಿಡ್ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ಕಡಲೆ ಮತ್ತು ಹೆಸರು ಕಾಳುಗಳಲ್ಲಿ ಅತಿ ಹೆಚ್ಚಾಗಿರುತ್ತದೆ. ಹಸಿರು ಸೊಪ್ಪುಗಳಲ್ಲಿ ಪಾಲಕ್, ಬಸಳೆ ಸೊಪ್ಪು, ದಂಟಿನ ಸೊಪ್ಪು ಇವರಲ್ಲಿ ಹೇರಳವಾಗಿದೆ. ಇದು ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗಲು, ಬೆಳವಣಿಗೆ ಹೊಂದಲು, ದೇಹದ ಎಲ್ಲ ಜೀವಕೋಶಗಳ ನರಕೋಶಗಳ ಕ್ರಿಯೆ, DNA, RNAಗಳ ಉತ್ಪತ್ತಿಯಲ್ಲಿ, ರೋಗ ನಿರೋಧಕ ಶಕ್ತಿಗೆ, ಕೂದಲು ಚರ್ಮದ ಆರೋಗ್ಯಕ್ಕೆ, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರ ಗರ್ಭದಲ್ಲಿ ಶಿಶುಗಳ ಬೆಳವಣಿಗೆಗೆ ಇದು ಅತಿ ಅಗತ್ಯ. ಫೋಲಿಕ್ ಆಸಿಡ್ ಎಂಬುದು ಅತಿ ಅಗತ್ಯ. ಇನ್ನು ವಿಟಮಿನ್ B12 ಇದು ಮುಖ್ಯವಾಗಿ ಕುರಿಯ ಲಿವರ್, ಆಡಿನ ಲಿವರ್, ಮೊಟ್ಟೆ, ಹಳದಿ, ಹಾಲಿನಲ್ಲಿ ಸಿಗ್ತದೆ. ಈ ವಿಟಮಿನ್ B9 ದೇಹಕ್ಕೆ ಹೀರಿಕೊಳ್ಳಲು, ಫೋಲಿಕ್ ಆಸಿಡ್ ಎಂಬುದುಂಟಲ್ಲ ಅದು ದೇಹಕ್ಕೆ ಹೀರಿಕೊಳ್ಳಲು ಈ ವಿಟಮಿನ್ ಬೇಕು. ಮಕ್ಕಳಲ್ಲಿ ಹಸಿವು ಮತ್ತು ಬೆಳವಣಿಗೆಗೆ, ದೇಹದಲ್ಲಿ ಬಿಳಿ ರಕ್ತ ಕಣಗಳು ಸರಿಯಾಗಿ ಕೆಲಸ ಮಾಡಲು ಇದು ಅತಿ ಅಗತ್ಯ. ಇನ್ನೂ ಕೆಲವು ಥರದ ವಿಟಮಿನ್ಗಳುಂಟು. ಕೋಲಿನ್, ಇನ್ಸಿಟಾಲ್ ಎಂಬುದೆಲ್ಲ ಈ ವಿಟಮಿನ್ ಬಿ ವರ್ಗದಲ್ಲೇ ಬರ್ತದೆ. ಇದು ಕೋಲಿನ್ ಎಂಬುದು ವಿಟಮಿನ್ ಮೀನು ಮತ್ತು ಸಮುದ್ರ ಉತ್ಪನ್ನಗಳಲ್ಲಿ ಹೇರಳವಾಗಿ ಉಂಟು. ಮತ್ತು ಅವರೆಕಾಳು, ಬಟಾಣಿ, ಉದ್ದಿನ ಬೇಳೆ, ಸೇಬು ಹಣ್ಣು, ನೆಲ್ಲಿಕಾಯಿ ಇವುಗಳಲ್ಲಿ ಹೇರಳವಾಗಿ ಉಂಟು. ಇದು ದೇಹದಲ್ಲಿ ಕೊಬ್ಬಿನ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ. ಅಂದರೆ ಲಿವರ್ನಲ್ಲಿ ಕೊಬ್ಬು ಜಾಸ್ತಿಯಾಗಿ ಎಕ್ಯುಮುಲೇಟ್ ಆಗದ ಥರ ಅದು ನೋಡಿಕೊಳ್ತದೆ. ಮೆದುಳಿನಲ್ಲಿ ನೆನಪಿನ ಶಕ್ತಿಗೆ ಸಹಾಯ ಮಾಡುವಂತಹ ರಾಸಾಯನಿಕದ ಉತ್ಪತ್ತಿಗೆ ಇದು ಸಹಾಯ ಮಾಡ್ತದೆ. ಇನ್ನು ಇನ್ಸಿಟಾಲ್ ಎಂಬುದು ಇದು ಒಂದು ಬಗೆ ವಿಟಮಿನ್ ಬಿ. ಇದು ಲಿವರ್, ಈಸ್ಟ್, ಪ್ರಾಣಿಗಳ ಮೆದುಳು, ಹೃದಯ ಮತ್ತು ಹಣ್ಣುಗಳು, ಒಣದ್ರಾಕ್ಷಿ, ಶೇಂಗಾ, ಎಲೆಕೋಸು, ಗೋಧಿಗಳಲ್ಲಿ ಉಂಟು. ಮಕ್ಕಳಿಗೆ ವಯಸ್ಸಿಗೆ ಮೊದಲೇ ಕೂದಲು ಬೆಳ್ಳಗಾಗ್ತದೆ ನೋಡಿ, ಅಂತ ಒಂದು ಪ್ರಾಬ್ಲಮ್ಗೆ ಈ ವಿಟಮಿನ್ ತಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ಅತಿಯಾಗಿ ಕೂದಲು ಉದುರುವುದು, ಬೊಕ್ಕ ತಲೆ ಇವುಗಳೆಲ್ಲ ಈ ವಿಟಮಿನ್ ಇನ್ಸಿಡಾಲ್ ಎಂಬ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ. ಇನ್ನು ವಿಟಮಿನ್ ಬಿ ಆಯ್ತು. ಈಗ ವಿಟಮಿನ್ ಸಿ, ಇದು ವಿಟಮಿನ್ ಸಿ ಎಂಬುದು ನಿಂಬೆ ಗುಂಪಿನ ಎಲ್ಲ ಹಣ್ಣುಗಳಲ್ಲಿ ಇರ್ತದೆ. ಮತ್ತು ನೆಲ್ಲಿಕಾಯಿ, ಪಪ್ಪಾಯಿ, ಸೀಬೆ ಹಣ್ಣುಗಳಲ್ಲಿ ಹೇರಳವಾಗಿ ಉಂಟು. ಮುಖ್ಯವಾಗಿ ಇದು ಜೀವಕೋಶಗಳ ನಡುವಿನ ಕೊಲ್ಲಾಜನ್ ಎಂಬ ಪ್ರೋಟೀನ್ ಉತ್ಪತ್ತಿ ಮಾಡೋದು. ಈ ಕೊಲ್ಲಾಜನ್ ಸರಿಯಾಗಿ ಉತ್ಪತ್ತಿ ಆಗದಿದ್ದರೆ ಗಾಯ ಆದರೆ ಅದು ಬೇಗ ಒಣಗುದಿಲ್ಲ, ಆ ಥರ ಎಲ್ಲ ಆಗ್ತದೆ. ಈ ಕೊಲ್ಲಾಜನ್ ಅನ್ನು ಉತ್ಪತ್ತಿ ಮಾಡುವ ವಿಟಮಿನ್ ಇದು BC. ಇದು ಕಬ್ಬಿಣಾಂಶ ದೇಹದಲ್ಲಿ ಸರಿಯಾಗಿ ಹೀರಿಕೊಳ್ಳಲು, ಚರ್ಮದ ಕಾಂತಿ, ಹಲ್ಲು, ಒಸಡುಗಳ ಆರೋಗ್ಯ, ಮೂಳೆ ಸುದೃಢವಾಗಿರಲು ಮತ್ತು ಆಡ್ರಿನಲ್ ಮತ್ತು ಥೈರಾಕ್ಸಿನ್ ಗ್ರಂಥಿಗಳ ಸುಸ್ಥಿತಿಗೆ ಈ ವಿಟಮಿನ್ ಸಿ ಎಂಬುದು ಅತಿ ಅಗತ್ಯ. ಇನ್ನು ವಿಟಮಿನ್ ಡಿ ಇದು ಎಲ್ಲರಿಗೆ ಗೊತ್ತುಂಟು. ಇದು ಚರ್ಮದ ಮೇಲೆ ಸೂರ್ಯಕಿರಣಗಳು ಬಿದ್ದಾಗ ಚರ್ಮದ ಒಳಗೆ ಇದು ಉತ್ಪತ್ತಿ ಆಗ್ತದೆ. ಇದು ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಅಂತ ಹೇಳ್ತೀವಿ. ಹೌದು, ಬೆಳಗಿನ ಹೊತ್ತಿನ ಸೂರ್ಯನ ಬೆಳಕಿನಲ್ಲಿ ಕೂತ್ಕೊಂಡ್ರೆ. ಇದು ಮುಖ್ಯವಾಗಿ ಕಾಡ್ ಲಿವರ್ ಆಯಿಲ್, ಶಾರ್ಕ್ ಲಿವರ್ ಆಯಿಲ್ ಮೊಟ್ಟೆಗಳಲ್ಲಿ ಸಿಗುತ್ತದೆ. ಈ ವಿಟಮಿನ್ ಎಂಬುದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮತ್ತು ಇತರ ಖನಿಜಾಂಶಗಳು ದೇಹಕ್ಕೆ ಹೀರಿಕೊಳ್ಳಲು ಈ ವಿಟಮಿನ್ ಡಿ ಸಹಾಯ ಮಾಡ್ತದೆ. ಮಕ್ಕಳಲ್ಲಿ ರಿಕೆಟ್ಸ್, ಮೂಳೆಗಳ ಸವೆತದಿಂದ ಉಂಟಾ ಕಾಯಿಲೆಗಳು ಬರದ ಹಾಗೆ ಮತ್ತು ಹುಳುಕು ಹಲ್ಲು ಆಗದ ಹಾಗೆ ಈ ವಿಟಮಿನ್ ತಡೆಯುತ್ತದೆ. ಇನ್ನು ವಿಟಮಿನ್ ಇ, ಈ ವಿಟಮಿನ್ ಇ ಎಂಬುದು ಗೋಧಿಯ ಮೊಳಕೆಯ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸೋಯಾಬೀನ್ಸ್ ಎಣ್ಣೆ, ಮೊಳಕೆ ಕಾಳು, ಮೊಟ್ಟೆ, ಬೆಣ್ಣೆಗಳಲ್ಲಿದೆ. ಈ ವಿಟಮಿನ್ ಇ ಎಂಬುದು ಹೆಣ್ಣು ಮಕ್ಕಳಲ್ಲಿ ಬರುವ ಮುಟ್ಟಿನ ಕಾಲದ ಹೊಟ್ಟೆ ನೋವಿಗೆ ಅತಿ ಉಪಯುಕ್ತವಾಗಿದೆ. ಗರ್ಭಿಣಿ ಸ್ತ್ರೀಯರು ಸೇವಿಸಿದಾಗ ಈ ವಿಟಮಿನನ್ನು ಹುಟ್ಟುವ ಮಕ್ಕಳ ಅಂಗ ನ್ಯೂನತೆ ಕಮ್ಮಿ ಆಗುತ್ತದೆ, ಡಿಫಾರ್ಮಿಟೀಸ್ ಅಂತ ಹೇಳ್ತಾರಲ್ಲ ಅದು ಕಮ್ಮಿ ಆಗ್ತದೆ. ಇದು ಅಂಗಾಂಶಗಳಿಗೆ ಆಮ್ಲಜನಕವನ್ನು ನೀಡುವಲ್ಲಿ ಸಹಾಯ ಮಾಡುತ್ತದೆ, ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯುತ್ತದೆ. ಇದು ಸೂಕ್ಷ್ಮ ರಕ್ತನಾಳಗಳನ್ನು ವಿಕಸನಗೊಳಿಸಿ ಸ್ನಾಯುಗಳಿಗೆ ನರಗಳಿಗೆ ಹೆಚ್ಚಿನ ರಕ್ತ ಸಂಚಾರ ಆಗುವಂತೆ ನೋಡಿಕೊಳ್ಳುತ್ತದೆ. ಇನ್ನು ವಿಟಮಿನ್ ಕೆ, ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಟೈಮಲ್ಲಿ ಅತಿಯಾದ ರಕ್ತಸ್ರಾವವಿದ್ದರೆ ಈ ವಿಟಮಿನ್ ಅತಿ ಉಪಯುಕ್ತವಾಗಿದೆ. ಇದು ಮುಖ್ಯವಾಗಿ ಹೂಕೋಸು, ಎಲೆಕೋಸು, ಪಾಲಕ್ ಸೊಪ್ಪು, ಸೋಯಾಬೀನ್, ಹಸುವಿನ ಹಾಲಿನಲ್ಲಿ ಹೇರಳವಾಗಿ ಸಿಗುತ್ತದೆ. ಈಗ ವಿಟಮಿನ್ಗಳೆಲ್ಲ ಇತ್ತು. ಇನ್ನು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಸಾಕಷ್ಟು ತರಕಾರಿಗಳಲ್ಲಿ, ಮಾಂಸಾಹಾರದಲ್ಲಿ ಆಗ್ಬೋದು ಅಥವಾ ಹಣ್ಣುಗಳಲ್ಲಿ ಆಗ್ಬೋದು ಈ ವಿಟಮಿನ್ ಇದೆ ಅಂತ ಹೇಳಿ, ಈ ವಿಟಮಿನ್ಗಳು ನಷ್ಟ ಆಗದ ಹಾಗೆ ಯಾವ ರೀತಿ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಅಂತ. ಈಗ ಕಾಳನ್ನ ಮೊಳಕೆ ಬರಿಸುವುದರಿಂದ ವಿಟಮಿನ್ ಅಂಶ ಜಾಸ್ತಿ ಆಗ್ತದ, ಹೇಗೆ? ಹೌದು, ಜಾಸ್ತಿ ಆಗ್ತದೆ ಮೊಳಕೆ ಬರಿಸಿದ್ರೆ. ವಿಟಮಿನ್ ಇ ಸಿಗ್ತದೆ ಅದರಲ್ಲಿ, ಎಲ್ಲಾ ತರದ ವಿಟಮಿನ್ಗಳು. ನಾವು ಬೇಯಿಸಬೇಕಿದ್ರೆ ಏನಾದರೂ? ಹೌದು, ಬೇಯಿಸುವಾಗ ವಿಟಮಿನ್ಗಳು ಜಾಸ್ತಿ ಆಗಿ ನಷ್ಟ ಆಗುವಂತದ್ದು ಜಾಸ್ತಿ. ಹಸಿಯಾಗಿ ಉಪಯೋಗಿಸಿದ್ರೆ ಒಳ್ಳೆಯದು. ಹಸಿಯಾಗಿ ಸಲಾಡ್ ಟೈಪ್ ಮಾಡಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಸರಿ, ಹೇಳಿ ಖನಿಜಗಳ ಬಗ್ಗೆ ಹೇಳಿ. ಈಗ ಖನಿಜಗಳು, ಖನಿಜಗಳು ಅಂದ್ರೆ ಮಿನರಲ್ಸ್ ಅಂತ ಹೇಳ್ತಾರೆ. ಇವುಗಳು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಎಲ್ಲಾ ತರದ ಖನಿಜಗಳು ಉಂಟು. ಮುಖ್ಯವಾಗಿ ಕ್ಯಾಲ್ಸಿಯಮ್, ಫಾಸ್ಫರಸ್, ಪೊಟಾಷಿಯಮ್, ಸೋಡಿಯಮ್, ಕ್ಲೋರಿನ್, ಮೆಗ್ನೀಷಿಯಮ್, ಸಲ್ಫರ್, ಆಮೇಲೆ ಕೆಲವು ಅಮುಖ್ಯವಾದವುಗಳು ಬೋರಾನ್, ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರೋ. ಹೌದೌದು, ಬೋರಾನ್, ಕ್ರೋಮಿಯಂ, ಕೋಬಾಲ್ಟ್, ಫ್ಲೋರಿನ್, ಅಯೋಡಿನ್, ಕಬ್ಬಿಣ, ಮ್ಯಾಂಗನೀಸ್, ಮಾಲಿಬ್ಡಿನಮ್, ಸೆಲೇನಿಯಮ್, ಸಿಲಿಕಾನ್, ವೆನೇಡಿಯಮ್, ಜಿಂಕ್ ಇತ್ಯಾದಿಗಳಿವೆ. ಈ ಮಿನರಲ್ಗಳು, ಖನಿಜಗಳು ಎಲ್ಲಿ ಸಿಗ್ತವೆ ಅಂದರೆ, ಸಸ್ಯಗಳು ತಮ್ಮ ಅಂಗಾಂಶಗಳಲ್ಲಿ ಮಣ್ಣಿನಿಂದ ಖನಿಜಗಳನ್ನು ಹೀರಿ ಸಂಗ್ರಹ ಮಾಡಿಕೊಳ್ತವೆ. ಹಾಗಾಗಿ ನಾವು ಆದಷ್ಟು ಜಾಸ್ತಿಯಾಗಿ ಈ ಹಣ್ಣುಗಳನ್ನು, ತರಕಾರಿಗಳನ್ನು, ಕಾಳುಗಳನ್ನು, ಧಾನ್ಯಗಳನ್ನು, ಬೀಜಗಳನ್ನು ತಿಂದಾಗ ನಮಗೆ ಹೇರಳವಾದ ಖನಿಜಗಳು ನಮಗೆ ಸಿಗ್ತವೆ, ಬೇಕಾದಷ್ಟು ನಮ್ಮ ಬಾಡಿಗೆ ಬೇಕಾದಷ್ಟು. ಹಸಿರು ಸೊಪ್ಪುಗಳು ಖನಿಜಾಂಶವನ್ನು ಹೇರಳವಾಗಿ ದೇಹಕ್ಕೆ ಒದಗಿಸುತ್ತವೆ. ಮತ್ತು ವಿಟಮಿನ್ಗಳ ಕೊರತೆಯಿಂದ ದೇಹ ಸಾಕಷ್ಟು ದೀರ್ಘಕಾಲದವರೆಗೆ ಸಹಿಸಿಕೊಳ್ಬೋದು. ಆದರೆ ರಕ್ತದಲ್ಲಿ ಖನಿಜಾಂಶಗಳ ಕೊರತೆ ಉಂಟಾದರೆ ಅದು ಪ್ರಾಣಕ್ಕೆ ಅಪಾಯವನ್ನು ಉಂಟು ಮಾಡುತ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ಖನಿಜಾಂಶಗಳು ಎಷ್ಟು ಬೇಕೋ ಅಷ್ಟನ್ನು ಮೇಂಟೈನ್ ಮಾಡಿ ನಾವು ಇಟ್ಕೊಳ್ಬೇಕು. ಈಗ ನಾವು ತಿನ್ನುವಂತಹ ಆಹಾರದಲ್ಲಿಯೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ನಾವು ನೋಡ್ತೀವಿ. ಪೇಟೆಯಲ್ಲಿ ಸಿಗುವಂತಹ ಒಂದು ಸಿದ್ಧ ಆಹಾರದಲ್ಲಿ ಈ ಎಲ್ಲ ಪ್ರಮಾಣಗಳು ಕಡಿಮೆ ಪ್ರಮಾಣದಲ್ಲಿ ಇರಬಹುದು, ಕೆಲವು ಜಾಸ್ತಿ ಪ್ರಮಾಣದಲ್ಲಿ ಇರಬಹುದು. ಈ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಅಂಥದ್ದಾಗ್ಬೋದು ಅಥವಾ ಒಂದು ಐಸ್ ಕ್ರೀಮ್ ಆಗ್ಬೋದು ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳು ಹೆಚ್ಚಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಆದರೆ ಅವುಗಳ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ದುಷ್ಪರಿಣಾಮ ಉಂಟು ಮಾಡ್ತದೆ ಅಂತ. ಹೌದು, ಜಂಕ್ ಫುಡ್ಗಳು ಅಂದರೆ ಅದರಲ್ಲಿ ಶುಗರ್ ಜಾಸ್ತಿ ಇರ್ತದೆ ಮತ್ತು ಫ್ಯಾಟ್, ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಇವುಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಪ್ರೋಟೀನ್, ಫೈಬರ್ಗಳು, ವಿಟಮಿನ್ಗಳು, ಮಿನರಲ್ಗಳು ಅತೀ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ನಮ್ಮ ದೇಹಕ್ಕೆ ಚಟುವಟಿಕೆಗಳ ನಿರ್ವಹಣೆಗೆ ಆಹಾರವು ಇಂಧನವಾಗಿ ಕೆಲಸ ಮಾಡ್ತದೆ. ಇದು ಫಾಸ್ಟ್ ಫುಡ್ ಅಂತ ಹೇಳ್ತೇವೆ ನೋಡಿ ನಾವು, ಚೈನೀಸ್ ಫುಡ್, ಜಂಕ್ ಫುಡ್, ಇದೆಲ್ಲ ಐಸ್ ಕ್ರೀಮ್ಗಳು, ಇವುಗಳು ತೀರಾ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಇವುಗಳಲ್ಲಿ ಅಧಿಕ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ತುಂಬ ಶುಗರ್ ಮತ್ತು ಉಪ್ಪು ಮತ್ತು ಕೆಟ್ಟ ಕೊಬ್ಬಿನ ಅಂಶ ಅಧಿಕವಾಗಿರ್ತದೆ. ಇವುಗಳು ಹೈ ಕ್ಯಾಲೋರಿಯಲ್ಲಿ ಇವೆ, ಆದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಅತೀ ಕಡಿಮೆ. ಯಾಕೆಂದರೆ ಈ ಸೋಡಾ, ಫ್ರೈಡ್ ಚಿಕನ್, ಮೊಟ್ಟೆ, ಸಾಸ್ ಹಾಕಿರುವ ಸ್ಯಾಂಡ್ವಿಚ್ಗಳು, ಮಿಲ್ಕ್ ಶೇಕ್ಗಳು, ಡೀಪ್ ಫ್ರೈ ಮಾಡಿರುವಂಥ ಚೀಸ್ಗಳು, ಪಿಜ್ಜಾ ಬರ್ಗರ್ಗಳು, ಪೊಟ್ಯಾಟೊ ಚಿಪ್ಸ್, ನೂಡಲ್ಸ್, ಐಸ್ ಕ್ರೀಮು, ಪಾಸ್ತಾ, ಕೇಕ್ಗಳು, ಬಿಸ್ಕಿಟ್ಗಳು, ಕುಕ್ಕೀಸ್, ಇವುಗಳಲ್ಲಿ ಅಧಿಕ ಪ್ರಮಾಣದ ಉಪ್ಪಿನಂಶ ಇರ್ತದೆ. ಯಾಕಂದರೆ ಅವುಗಳನ್ನು ಅಧಿಕ ಕಾಲ ಬಾಳಿಕೆ ಬರಲಿಕ್ಕೋಸ್ಕರ ಪ್ರಿಸರ್ವ್ ಮಾಡಿ ಇಡಲು ಹೆಚ್ಚು ಸೋಡಿಯಂ ಕ್ಲೋರೈಡ್ ಹಾಕಿರ್ತಾರೆ. ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ಮಕ್ಕಳ ದೇಹದಲ್ಲಿ ಸಂಗ್ರಹವಾಗುತ್ತದೆ ಮತ್ತು ರಕ್ತದ ಒತ್ತಡ ಅಧಿಕವಾಗಲಿಕ್ಕೆ ಇದು ಕಾರಣ ಆಗುತ್ತದೆ. ಉಪ್ಪಿನಂಶ ಜಾಸ್ತಿಯಾಗಿ ಹಾಗಾಗಿ ಕಿಡ್ನಿ ಕೆಲಸ ಮಾಡೋದು ಕಡಿಮೆ ಆಗ್ತದೆ, ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುವುದಿಲ್ಲ. ಅದು ಅಲ್ಲದೆ ಮಕ್ಕಳು ಈಗ ಗಂಟೆಗಟ್ಟಲೆ ಟಿ ವಿ ಮುಂದೆ ಕೂತ್ಕೊಳ್ತಾರೆ, ಏನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ತಿನ್ನೋದು ಅವುಗಳನ್ನೇ, ಜಂಕ್ ಫುಡ್ಗಳನ್ನು ತಿಂತಾರೆ ಅವುಗಳು. ಮಕ್ಕಳು ಕಾರ್ಟೂನ್ಗಳನ್ನು ನೋಡ್ತಾ, ವಿಡಿಯೋ ಗೇಮ್ ಆಡುತ್ತಾ ತಮಗೆ ಬೇಕಾದ ಫುಡ್ಗಳನ್ನು ತಿಂತಾ ಇರ್ತಾರೆ. ಮತ್ತು ಶರೀರಕ್ಕೆ ವ್ಯಾಯಾಮ ಇರುವುದಿಲ್ಲ, ಮತ್ತು ಶಾಲೆಯ ಎಕ್ಸಾಮಿನ ಟೆನ್ಷನ್ ಬೇರೆ ಇರ್ತದೆ. ಹಾಗಾಗಿ ಮಕ್ಕಳಲ್ಲಿ ಬೊಜ್ಜುತನ ಬೆಳೀತದೆ. ಅಂದ್ರೆ ಇಂಥ ಆಹಾರವನ್ನು ನಾವು ಎಷ್ಟು ಸೇವಿಸ್ತೇವೋ ಅದನ್ನು ಕರಗಿಸುವಂತ ಒಂದು ಶಕ್ತಿಯು ಕೂಡ ನಮಗೆ ಬೇಕು ಅಂತ. ಕರಗಿಸುವುದಕ್ಕಾಗಿ ಒಂದಷ್ಟು ಕೆಲಸವನ್ನು ಕೂಡ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಆಟ ಆಡಬೇಕು. ಅದು ಯಾವುದಕ್ಕೂ ಮಕ್ಕಳಿಗೆ ಟೈಮ್ ಇಲ್ಲ, ಯಾಕಂದ್ರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಇರುತ್ತೆ, ಟೈಮ್ ಇಲ್ಲ. ಹಾಗಾಗಿ ಮಕ್ಕಳಿಗೆ ನಾವು ಜಂಕ್ ಫುಡ್ ಗಳನ್ನು ಕಡಿಮೆ ಮಾಡಬೇಕು, ಕೊಡಬೇಕು ಅಂತ ಹೇಳುದು. ಅಂದ್ರೆ ಈಗ ಒಂದು ಸಮತೋಲನ ಆಹಾರ ಅಂದ್ರೆ ಏನು, ಹಾಗೂ ನಮ್ಮ ಮಕ್ಕಳು ಯಾವ ರೀತಿ ಒಂದು ಆಹಾರದ ಸೇವನೆಯನ್ನು ಮಾಡಬೇಕು ಅಂತ? ಮಕ್ಕಳಿಗೆ ನಾವು ಆರೋಗ್ಯಕರವಾದ ಸಮತೋಲನದ ಆಹಾರವನ್ನು ಕೊಡಬೇಕು. ಮತ್ತು ಮಕ್ಕಳಿಗೆ ನಾವು ತುಂಬ ರಿಸ್ಟ್ರಿಕ್ಷನ್ ಮಾಡಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತೇಳಿ. ಅದಕ್ಕಿಂತ ನಾವು ಮುಖ್ಯವಾಗಿ ಮಕ್ಕಳ ಕೈಗೆ ನಾವು ಒಳ್ಳೆಯ ಆಹಾರವೇ ಸಿಗುವ ಹಾಗೆ ಇಟ್ಕೊಳ್ಬೇಕು, ಇರಿಸಬೇಕು. ಆಗ ಅದನ್ನೇ ತಿಂತಾರೆ ಅವರು. ಪೋಷಕಾಂಶಗಳು ಅಧಿಕ ಇರುವ ಆಹಾರಗಳು ಮತ್ತು ಪ್ರೋಟೀನ್ಗಳಲ್ಲಿ ಸಮುದ್ರದ ಉತ್ಪನ್ನಗಳು, ಮಾಂಸಗಳು, ಕೋಳಿ, ಮೊಟ್ಟೆ, ಬೀನ್ಸ್, ಬಟಾಣಿ, ಸೋಯಾಬೀನ್ಗಳು, ಉಪ್ಪು ಹಾಕದ ಬೀಜಗಳು, ಬಾದಾಮಿ ಇತ್ಯಾದಿಗೆಲ್ಲ ಕೊಡ್ಬೋದು ನಾವು. ಹಣ್ಣುಗಳಲ್ಲಿ ಎಲ್ಲ ತರದ ಹಣ್ಣುಗಳನ್ನು ಕೊಡ್ಬೋದು, ತಾಜಾ ಆಗಿರುವಂತ ಕೊಡ್ಬೇಕು ಮಾತ್ರ. ಫ್ರಿಡ್ಜ್ ಅಲ್ಲಿ ಇಟ್ಟದ್ದು, ಕೊಳತದ್ದು, ಹಳೆ ಆಗಿರುವಂತದ್ದೆಲ್ಲ ಕಡ್ಬಾರ್ದು. ಹಣ್ಣಿನ ರಸಕ್ಕಿಂತ ಹಣ್ಣನ್ನೇ ಕೊಟ್ರೆ ವಾಸಿ, ಯಾಕಂದ್ರೆ ರಸ ಪ್ರಿಪೇರ್ ಮಾಡುವಾಗ ನಾವು ಅದರ ನಾರಿನಂಶ ತೆಗಿತೇವೆ. ಈ ನಾರಿನಂಶ ಇದ್ರೆ ನಮ್ಗೆ ಬೇಗ ಜೀರ್ಣ ಆಗ್ತದೆ, ಮಕ್ಕಳಿಗೆ ಬೇಗ ಜೀರ್ಣ ಆಗ್ತದೆ. ಎಲ್ಲ ತರಕಾರಿಗಳು ಎಲ್ಲ ತರದ್ದು, ಸೊಪ್ಪು ವಸ್ತುಗಳಲ್ಲಿ ಅಧಿಕವಾಗಿ ಮಿನರಲ್ಗಳು ಇರ್ತವೆ, ಈ ಖನಿಜಾಂಶಗಳು. ಮತ್ತು ಡೈರಿ ಅವರ ಆಹಾರ ಪದಾರ್ಥಗಳ ಆಯ್ಕೆ ಸರಿ ಇಲ್ಲ ಅಂತ ದೂರ್ತಾ ಇರ್ತಾರೆ. ತರಕಾರಿ ತಿನ್ನುವುದಿಲ್ಲ, ಹಣ್ಣುಗಳನ್ನು ತಿನ್ನುವುದಿಲ್ಲ, ಕಾಳುಗಳನ್ನು ಮುಟ್ಟುವುದಿಲ್ಲ, ಚಾಕ್ಲೇಟ್, ಐಸ್ ಕ್ರೀಮು, ಚಿಪ್ಸ್, ಕುರುಕಲು, ಹೋಟೆಲ್ ತಿಂಡಿಗಳನ್ನು ವಿಪರೀತ ಇಷ್ಟಪಡ್ತಾರೆ, ತಿಂತಾರೆ, ಸಣ್ಣಗಾಗ್ತಾರೆ, ಸಪುರಾಗ್ತಾರೆ, ಕೆಲವರು ತೋರಾಗ್ತಾರೆ, ಈ ತರ ಕಂಪ್ಲೇಂಟ್ಸ್ ಎಲ್ಲ ಬರ್ತದೆ. ಈ ವಿಚಾರಗಳಿಂದ ಹೆತ್ತವರು ಆತಂಕವಾಗಿರ್ತಾರೆ. ಆದರೆ ಮಕ್ಕಳು ಹೇಗೆ ಮಾಡ್ತಾರೆ ಅಂದರೆ ಅವರ ಆಯ್ಕೆ ಸೆಲೆಕ್ಷನ್ ಬದಲಾಗುತ್ತಾ ಹೋಗುತ್ತದೆ. ಒಮ್ಮೆ ಇಷ್ಟಪಟ್ಟು ಬೀಟ್ರೂಟ್ ತಿಂದರೆ ಇನ್ನೊಂದ್ಸಲ ಅದನ್ನು ಮೂಸಿ ಕೂಡ ನೋಡುವುದಿಲ್ಲ, ಆಗಾಗ ಸ್ವಲ್ಪ ಸ್ವಲ್ಪ ತಿಂತಾರೆ. ದೊಡ್ಡವರ ಹಾಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಇಂತಿಷ್ಟೇ ವೇಳೆಯಲ್ಲಿ ಇಂತಿಷ್ಟೇ ಆಹಾರ ಎಂದು ಶಿಸ್ತಿಗೆ ಒಳಪಡಲು ಇಷ್ಟಪಡುವುದಿಲ್ಲ. ಮತ್ತು ಅವರು ಸಮಾನ ವಯಸ್ಕರನ್ನು, ಫ್ರೆಂಡ್ಸನ್ನು ನೋಡಿ ಅವರು ತಿನ್ನುವ ತಿಂಡಿಗಳನ್ನೇ ತಾವು ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಮತ್ತು ನಾಲಿಗೆ ರುಚಿಗೆ ಬೇಕಾದ್ದು, ತಿಂಡಿಯ ಹೊರಗೆ ಕಾಣುವ ರೂಪಕ್ಕೆ ಮರಳಾಗಿ ಅದಕ್ಕೆ ಆದ್ಯತೆ ನೀಡುತ್ತಾರೆ. ಮತ್ತು ರೆಡಿ ಟು ಈಟ್ ಅವರಿಗೆ ಇಷ್ಟ ಇಲ್ಲ, ಸಿಪ್ಪೆ ತೆಗೆದು ಜೋಡಿಸಿ ಬೆರೆಸಿ ತಿನ್ನಲಿಕ್ಕೆಲ್ಲ ಇಷ್ಟ ಇಲ್ಲ, ಅವರಿಗೆ ಉದಾಸೀನ ಆಗ್ತದೆ, ಅವರಿಗೆ ವ್ಯವಧಾನ ಇಲ್ಲ. ದೊಡ್ಡವರ ಜೊತೆ ಕೂತು ಗಂಭೀರವಾಗಿ ತಿನ್ನಲಿಕ್ಕೂ ಅವರಿಗೆ ಇಷ್ಟ ಇಲ್ಲ. ಹಾಗಾಗಿ ಮಕ್ಕಳ ಆಹಾರ ಸೇವನೆ ಗುಣಮಟ್ಟ ಮತ್ತು ಪ್ರಮಾಣದ ಬಗ್ಗೆ ಆತಂಕ ಇದ್ದರೆ ಇಡೀ ದಿನ ನಿಮ್ಮ ಮಕ್ಕಳು ಬೆಳಗಿಂದ ರಾತ್ರಿ ತನಕ ಏನೇನು ಸೇವನೆ ಮಾಡ್ತಾರೋ ಅಥವಾ ಮಾಡ್ತಾಳೋ ಅದನ್ನು ಪಟ್ಟಿ ಮಾಡಿ ಮಗುವಿನ ತೂಕವನ್ನು ರೆಕಾರ್ಡ್ ಮಾಡಿ ತೂಕವು ಪ್ರತಿ ತಿಂಗಳು ಹೆಚ್ಚುತ್ತಾ ಇದ್ದರೆ ಆಹಾರ ಸೇವನೆ ಸರಿ ಉಂಟು ಎಂದು ಅರ್ಥ. ತೂಕ ಬಹಳ ಹೆಚ್ಚಾಗಿದ್ದರೆ ಅಥವಾ ಬಹಳ ಕಮ್ಮಿ ಆಗಿದ್ದರೆ ವೈದ್ಯರ ಗಮನಕ್ಕೆ ತರಬೇಕು. ಈ ಅಪೌಷ್ಟಿಕತೆಯ ಸೂಚನೆಗಳಾದ ಚರ್ಮ ಒಣಗುವುದು, ಸೀಳು ಬಿಡುವುದು, ಬಾಯಿ, ತುಟಿ, ಅಂಚು, ನಾಲಿಗೆ, ಕೆನ್ನೆಯ ಒಳಗೆ ಹುಣ್ಣುಗಳಿದ್ದರೆ, ಕೈಕಾಲು ಊದಿಕೊಂಡಿದ್ದರೆ, ಮುಖ ಹೊಟ್ಟೆ ಊದಿಕೊಂಡಿದ್ದರೆ, ಚರ್ಮ ಉಗುರು ನಾಲಿಗೆ ಬಿಳಿಚಿಕೊಂಡಿದ್ದರೆ, ಮತ್ತು ಆಯಾಸ, ಎದುಸುರು ಬರುವುದು ಅದೆಲ್ಲ ಇದ್ದರೆ ವೈದ್ಯರ ಗಮನಕ್ಕೆ ತರಬೇಕು. ಮಕ್ಕಳು ತಿನ್ನುವ ಆಹಾರಗಳ ವಸ್ತುಗಳಲ್ಲಿ ಗಮನಿಸಿ ಅವುಗಳ ದೇಹಕ್ಕೆ ಅಗತ್ಯವಾದಷ್ಟು ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ವಿಟಮಿನ್ಗಳು, ಖನಿಜಗಳು ಇದೆಲ್ಲ ಇದೆ ಎಂದು ವೈದ್ಯರಲ್ಲಿ ಕೇಳಿ ಸಮತೋಲನದ ಆಹಾರದ ಸೇವನೆಗೆ ಯಾವ ಆಹಾರ ವಸ್ತುಗಳನ್ನು ಹೆಚ್ಚು ಸೇವಿಸಬೇಕು, ಯಾವುದನ್ನು ಕಮ್ಮಿ ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು ಎಂಬುದನ್ನು ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಹಾಲು, ಬೇಳೆಕಾಳುಗಳು, ಮೊಟ್ಟೆ, ಧಾನ್ಯಗಳನ್ನು ಸೇವಿಸ್ಬೋದು. ನೀರಿನಲ್ಲಿ ಹಬೆಯಲ್ಲಿ ಬೆಂದ ಆಹಾರ ವಸ್ತುಗಳು ತಾಜಾ ಇರುವಾಗಲೇ, ಅಂದರೆ ಸಂಸ್ಕರಿಸಿ ಒಂದೆರಡು ಗಂಟೆಗಳ ಅವಧಿಯೊಳಗೆ ತಿನ್ನಿಸಬೇಕು. ಸೇವಿಸುವ ಆಹಾರ ಬಟ್ಟಲು, ತಟ್ಟೆ, ಲೋಟಗಳು ಸ್ವಚ್ಛ ಆಗಿರಬೇಕು. ಸೇವಿಸುವಾಗ ಜಾಗ, ಕೈಗಳು ಸ್ವಚ್ಛವಾಗಿರಬೇಕು. ಸಿಹಿ ತಿಂಡಿಗಳು, ಎಣ್ಣೆ ತುಪ್ಪದಲ್ಲಿ ಕರೆದ ತಿಂಡಿಗಳನ್ನು, ಕೆನೆ ಪದಾರ್ಥಗಳು, ಐಸ್ ಕ್ರೀಮ್ಗಳು, ಚಾಕ್ಲೇಟ್, ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಹೇಳಬೇಕು. ಮತ್ತು ತಂಗಳು ಆಹಾರ, ಫ್ರಿಡ್ಜಲ್ಲಿ ಬಹಳ ಸಮಯ ಇಟ್ಟ ಆಹಾರ, ನೊಣ ಜಿರಳೆ ಸೊಳ್ಳೆ ಎಲ್ಲ ಮುತ್ತಿರುವಂಥದ್ದು, ಧೂಳು ಕಸ ಬಿದ್ದಿರುವಂಥದ್ದು, ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ಮಾರಾಟ ಮಾಡುವ ಆಹಾರ ಪದಾರ್ಥಗಳನ್ನು ಮತ್ತು ಕೊಯ್ದಿಟ್ಟ ಹಣ್ಣುಗಳನ್ನು ಎಲ್ಲ ತಿನ್ನಲೇಬಾರದು. ಈಗ ಸಾಕಷ್ಟು ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಇದರ ಜೊತೆಗೆ ನಮ್ಮ ಹಿರಿಯರು ಏನು ಅಳವಡಿಸಿಕೊಂಡು ಬಂದಿರುವಂತಹ ಒಂದು ಆಹಾರ ಪದ್ಧತಿ ಆಗ್ಬೋದು ಅಥವಾ ಒಂದು ಆಯುರ್ವೇದ ಪದ್ಧತಿ ಆಗ್ಬೋದು, ಇವುಗಳಲ್ಲಿ ಈ ಆಹಾರಕ್ಕೆ ಹಾಗೂ ಆರೋಗ್ಯ ರಕ್ಷಣೆಗೆ ಇಷ್ಟರ ಮಟ್ಟಿಗೆ ಒಂದು ಮಹತ್ವ ಇದೆ ಅಂತ ಹೇಳಿ. ಹೌದು, ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗಗಳಲ್ಲಿ ಒಂದು ಅಂಗ ಇದು ಕೌಮಾರಿ ಭೃತ್ಯ ಅಂತ ಹೇಳಿ, ಅಂದ್ರೆ ಬಾಲ ಚಿಕಿತ್ಸೆ, ಮಕ್ಕಳ ಚಿಕಿತ್ಸೆ ಬಗ್ಗೆ ಒಂದು ಬೇರೆ ಡಿಪಾರ್ಟ್ಮೆಂಟ್ ಉಂಟು ಅಷ್ಟಾಂಗ ಆಯುರ್ವೇದದಲ್ಲಿ. ಇದರಲ್ಲಿ ಹೆರಿಗೆಯಾಗಲಿರುವ ಹೆಂಗಸರು ತೆಗೆದುಕೊಳ್ಳಬೇಕಾದ ಕ್ರಮಗಳು, ಮಗುವಿನ ಜನನ ನಂತರದಲ್ಲಿ ಮಗುವಿನ ಬಗೆಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು, ಲಾಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೇಯತೆ ಅಂತ ಹೇಳ್ತಾರೆ. ಅಂದ್ರೆ ಈ ಆಯುರ್ವೇದದಲ್ಲಿ ಮುಖ್ಯವಾಗಿ ತ್ರಿದೋಷಗಳು, ವಾತ ಪಿತ್ತ ಕಫಗಳ ಸಮಾನತೆಯಿಂದ ಕೂಡಿರುವವ, ಮಂದ ವಿಷಮ ತೀಕ್ಷ್ಣ ಸಮ ಎಂಬ ಅಗ್ನಿಗಳಲ್ಲಿ ಶ್ರೇಷ್ಠವಾದ ಸಮಾಗ್ನಿಯಿಂದ ಕೂಡಿರುವವ, ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮಜ್ಜ ಶುಕ್ರ ಎಂಬ ಸಪ್ತ ಧಾತುಗಳ ಮತ್ತು ತ್ರಿಮಲಗಳು, ಮಲ ಮೂತ್ರ ಸ್ವೇದಗಳು, ಈ ತ್ರಿಮಲದ ಸಮಾನ ಕ್ರಿಯೆಯಿಂದ ಕೂಡಿರುವವನು, ದೃಢ ಶರೀರ ಮತ್ತು ನಿರ್ಮಲವಾದ ಇಂದ್ರಿಯ ಮನಸ್ಸುಗಳಿಂದ ಯುಕ್ತನಾದವನು ಸ್ವಸ್ಥ ಎಂದು ಕರೆಯಲ್ಪಡುತ್ತಾನೆ. ಈ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಹಸಿವೆ ಜಾಸ್ತಿ ಇರುವಾಗ, ಜಠರಾಗ್ನಿ ಪ್ರಬಲಗೊಂಡಾಗಲೇ ಊಟ ಮಾಡಬೇಕು ಅಂತ ಹೇಳಿದ್ದಾರೆ. ಚೆನ್ನಾಗಿ ಹಸಿವೆ ಆದಾಗ ಮಾತ್ರ ಊಟ ಮಾಡಬೇಕು ಅಂತ. ನಿಧಾನವಾಗಿ ಮಾಡಿದ್ರೆ ಹಸಿವು ಆಗ್ತಾ ಉಂಟು, ಆದರೂ ಮಾಡದೆ ಕೂತ್ಕೊಂಡು ನಿಧಾನವಾಗಿ ಮಾಡಿದ್ರೆ ಜಠರಾಗ್ನಿ ಆರಿ ಹೋಗ್ತದೆ. ಮಕ್ಕಳು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದಿದ್ರೆ ಜಠರಾಗ್ನಿಯು ವಾತಾದಿ ದೋಷಗಳನ್ನು, ರಸಾದಿ ಧಾತುಗಳನ್ನು ತಿನ್ನಲು ಪ್ರಾರಂಭ ಮಾಡ್ತದೆ. ಹಸಿವಾದಾಗ ಆಹಾರ ಸೇವಿಸ್ತಿದ್ರೆ ಶರೀರದ ಬಲ ಕ್ಷೀಣಗೊಂಡು ಕಣ್ಣು ಕತ್ತಲಿಟ್ಟು ಇಂದ್ರಿಯಗಳ ಶಕ್ತಿ ಕಮ್ಮಿಯಾಗುತ್ತದೆ. ಹಾಗಾಗಿ ಜಠರಾಗ್ನಿ ಪ್ರಜ್ವಲಗೊಂಡಾಗಲೇ ನಾವು ಟೈಮಿಂಗ್ ಸರಿಯಾಗಿ ಊಟ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ. ಮಕ್ಕಳು ನಿಯಮಿತವಾದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಕು ಎಂದು ಆಯುರ್ವೇದ ಹೇಳ್ತದೆ. ಯಾಕೆಂದರೆ ಗೊತ್ತಾದ ಸಮಯದಲ್ಲಿ ಊಟ ಮಾಡಿದರೆ ಜಠರಾಗ್ನಿಯ ಮೊದಲನೆಯ ಆಹಾರವನ್ನು ಸರಿಯಾಗಿ ಪಚನ ಮಾಡಿ ಮಧ್ಯದಲ್ಲಿ ಅವಕಾಶ ಇರುವುದರಿಂದ ಎರಡನೇ ಆಹಾರವನ್ನು ಅರಗಿಸಲಿಕ್ಕೆ ಅದು ಪ್ರಿಪೇರ್ ಆಗ್ತದೆ ಜಠರಾಗ್ನಿ. ಎಲ್ಲ ಒಟ್ಟೊಟ್ಟಿಗೆ ಬಿದ್ದರೆ ಸರಿಯಾಗುವುದಿಲ್ಲ ಜೀರ್ಣ ಮಾಡಲಿಕ್ಕೋಸ್ಕರ. ಹಾಗಾಗಿ ಮತ್ತು ಸಮಯಕ್ಕಿಂತ ಮೊದಲೇ ಊಟ ಮಾಡಿದರೆ ಶರೀರದ ಬಲ ಕುಂದುತ್ತದೆ, ಅಜೀರ್ಣ ವಾಂತಿ ಬೇದಿ ಮುಂತಾದ ರೋಗಗಳು ತಲೆದೋರುತ್ತವೆ. ಸಮಯ ಬಹಳ ಕಳೆದ ನಂತರ ಯಾರು ಊಟ ಮಾಡ್ತಾನೋ ಆತನ ಪಾಚಕ ಅಗ್ನಿ ಕ್ಷೀಣವಾಗುವುದರಿಂದ ಉಂಡ ಅನ್ನವು ಕಷ್ಟದಿಂದ ಪಚನವಾಗುವುದು. ಈಗ ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ ಆಯುರ್ವೇದದಲ್ಲಿ ಹೊಟ್ಟೆಯಲ್ಲಿ ನಾಲ್ಕು ಭಾಗ ಮಾಡಬೇಕು, ನಾಲ್ಕು ಭಾಗ ಮಾಡಿ ಎರಡು ಭಾಗದಲ್ಲಿ ಅನ್ನ, ಮೂರನೇ ಭಾಗದಲ್ಲಿ ನೀರನ್ನು, ನಾಲ್ಕನೇ ಭಾಗದಲ್ಲಿ ಗಾಳಿ ಆಡ್ಲಿಕ್ಕೆ ಬಿಡಬೇಕು ಅಂತೇಳಿ. ಅಂದರೆ ಹೊಟ್ಟೆ ಫುಲ್ ಊಟ ಮಾಡಬಾರ್ದು ಅಂತ. ಮತ್ತು ಬಹಳ ಬಿಸಿಯಾದದ್ದು, ಬಹಳ ತಂಪಾದ್ದು, ಒಣಗಿದ್ದು, ಹಳಸಿದ್ದು, ಬಹಳ ದಿನಗಳಿಂದ ಕಾಯ್ದಿಟ್ಟ ಆಹಾರವನ್ನು ಸೇವನೆ ಮಾಡಬಾರ್ದು. ಆಹಾರವನ್ನು ಬಹಳ ಕಡಿಮೆ ಪ್ರಮಾಣದಲ್ಲೂ ಅಥವಾ ಬಹಳ ಹೆಚ್ಚಾಗಿಯೂ ಸೇವನೆ ಮಾಡಬಾರ್ದು. ಬಹಳ ಕಡಿಮೆ ತಿಂದರೆ ಜಠರಾಗ್ನಿಗೆ ಸಾಕಾಗದೆ ಅದು ಸಮೀಪದ ರಸಧಾತುಗಳನ್ನು ಶೋಷಣೆ ಮಾಡುವುದರಿಂದ ಶರೀರ ಬಲಹೀನ ಆಗ್ತದೆ. ಅತಿಯಾಗಿ ತಿಂದರೆ ಜಠರಾಗ್ನಿಗೆ ಆಹಾರ ಅರಗಿಸಲು ಕಷ್ಟ ಆಗ್ತದೆ. ಇದರಿಂದಾಗಿ ಆಹಾರವು ಹೊಟ್ಟೆಯಲ್ಲಿ ಕೊಳೆಯುತ್ತಾ ಆಲಸ್ಯ, ಮೈಭಾರ, ಹೊಟ್ಟೆಯುಬ್ಬರ ಇತ್ಯಾದಿ ಉಂಟಾಗ್ತದೆ. ಹೀಗೆ ಆಯುರ್ವೇದವು ಪ್ರತಿಯೊಂದು ಋತುವಿನಲ್ಲಿಯೂ ಯಾವ ಯಾವ ಆಹಾರ ಸೇವನೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಹೇಳಿದೆ. ಮತ್ತು ಮಕ್ಕಳು, ಕಲಿಯುವ ಮಕ್ಕಳು ಯಾವಾಗಲೂ ತಮ್ಮ ನೆನಪು ಶಕ್ತಿ ಜಾಸ್ತಿ ಮಾಡುವಂತಹ ಅದೇ ಒಳ್ಳೆಯ ಆರೋಗ್ಯಕರವಾದ ಆಹಾರಗಳನ್ನು ತೆಗೆದುಕೊಳ್ಳಬೇಕು. ಬಾಯಿ ಬೇಡದನ್ನು ತಗೊಳ್ಬಾರ್ದು, ನಾವು ಕೊಡಲೂಬಾರ್ದು ಮಕ್ಕಳಿಗೆ. ದೇಹಕ್ಕೆ ಬೇಕಾದನ್ನು ಮಾತ್ರ ನಾವು ಕೊಡಬೇಕು. ಮನುಷ್ಯನ ದೇಹ ಎಂಬುದು ಒಂದು ಅದ್ಭುತವಾದ ಸ್ವಯಂಚಾಲಿತ ಯಂತ್ರ, ಅದಕ್ಕೆ ಮೂಲ ಶಕ್ತಿಯೇ ಆಹಾರ. ನಮ್ಮ ದೇಹಕ್ಕೆ ಪೂರಕವಾದಂತಹ ಆಹಾರವನ್ನು ನಾವು ಸೇವಿಸಬೇಕು, ಅದನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಹೇಗೆ ಸೇವಿಸಬೇಕು, ಯಾವ ಸಮಯದಲ್ಲಿ ಸೇವಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಬಹಳ ಸಂತೋಷ ಡಾಕ್ಟರ್ ಪ್ರೇಮಲತಾ ಅವರೇ. ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ಈ ಪೌಷ್ಟಿಕ ಆಹಾರದ ಒಂದು ಮಹತ್ವ ಏನು, ಹಾಗೂ ನಮ್ಮದು ಸಮತೋಲನ ಪೌಷ್ಟಿಕ ಆಹಾರವನ್ನು ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಅದು ಅವಶ್ಯಕತೆ ಇರ್ತದೆ, ಈ ವಿಚಾರವಾಗಿ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ತೆ. ಮಕ್ಕಳ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರಗಳ ಮಹತ್ವ, ಈ ವಿಷಯದ ಕುರಿತು ಡಾಕ್ಟರ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 48,000 51,500 ರೂಪಾಯಿ, ಹೊಸ ಅಡಿಕೆ 38,000 43,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 32,500 37,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 7,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 to 27,000 ರೂಪಾಯಿ, ಎರಡನೇ ವರ್ಗದ್ದು 1,000 to 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲಿಗೆ 2,650 to 2,800 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,200 to 2,950 ರೂಪಾಯಿ, ಐಆರ್ಏಟ್ ಕ್ವಿಂಟಾಲಿಗೆ 2,400 to 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,700 to 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 3,900 to 4,000 ರೂಪಾಯಿ, ಕೆಂಪು ಬೆಲ್ಲ 3,700 to 3,800 ರೂಪಾಯಿ, ಕಪ್ಪು ಬೆಲ್ಲ 3,900 to 4,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 15,000 to 19,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 37,000 to 44,500 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಾಲಿಗೆ 9,500 to 10,500 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲಿಗೆ 1,000 to 1,500 ರೂಪಾಯಿ, ಸ್ಥಳೀಯ ಕದಳಿ ಕ್ವಿಂಟಾಲಿಗೆ 1,800 to 2,200 ರೂಪಾಯಿ, ಗಾಳಿ 1,000 to 1,500 ರೂಪಾಯಿ, ನೇಂದ್ರ ಬಾಳೆ 1,800 to 2,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳೋಣ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜಲರುಹನಾಭನ ನೆನೆ ಮನವೇ, ಜಲರುಹನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ನರಿಯನು ಮೌನವನರಿಯನು ಸ್ಥಾನವನರಿಯನು ಮೌನವನರಿಯನು ಧ್ಯಾನವನರಿಯನು ಜನಬೇಡ ಧ್ಯಾನವನರಿಯನು ಜನಬೇಡ. ಜಾನಕಿ ವಲ್ಲಭ ದಶರಥನಂದನ ಜಾನಕಿ ವಲ್ಲಭ ದಶರಥನಂದನ ಗಾನ ವಿನೋದನ ನೆನೆ ಮನವೇ, ಗಾನ ವಿನೋದನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಆ ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ತುಚ್ಛನು ನಾನು ಜನಬೇಡ ಸಲರಿಯೇನು ತುಚ್ಛನು ನಾನೆಂದೆನಬೇಡ ಅಚ್ಯುತಾನಂತ ಗೋವಿಂದ ಮುಕುಂದನ ಅಚ್ಯುತಾನಂತ ಗೋವಿಂದ ಮುಕುಂದನ ಇಚ್ಛೆಯಿಂದ ನೀನೆ ಮನವೇ ಇಚ್ಛೆಯಿಂದ ನೀನೆ ಮನವೇ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಜಪ ಬಂದರಿಯನು ತಪ ಬಂದರಿಯೇನು ಜಪ ಬಂದರಿಯೇನು ತಪ ಬಂದರಿಯೇನು ಉಪದೇಶವಿಲ್ಲೆಂದೆನಬೇಡ ಉಪದೇಶವಿಲ್ಲೆಂದೆನಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ನೆನೆ ಮನವೇ ಉಪಾಯದಿಂದಲೇ ನೆನೆ ಮನವೇ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಭಕ್ತಿ ರಚನೆಯನ್ನು ಕೇಳಿದಿರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ನಾಯಿ ಸಾಕಣೆಯ ಕುರಿತು ಬೆಳ್ಳಾರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇದೊಂದು ಪ್ರಕಟಣೆ, ರುಡ್ಸೆಡ್ ಸಂಸ್ಥೆ ಸಿದ್ದವನ ಉಜಿರೆ. ಇಲ್ಲಿ ನಿರುದ್ಯೋಗಿ ಯುವಕ ಯುವತಿಯರಿಗೆ, ಉದ್ಯೋಗವನ್ನು ಅರಸುತ್ತಿರುವವರಿಗೆ ಮತ್ತು ಸ್ವಉದ್ಯೋಗಾಕಾಂಕ್ಷಿಗಳಿಗಾಗಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಬರುವ ನವೆಂಬರ್ ತಿಂಗಳ ದಿನಾಂಕ 8 ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿ, ನವೆಂಬರ್ 12 ಸಿಸಿ ಕ್ಯಾಮರಾ ಮತ್ತು ಸೆಕ್ಯೂರಿಟಿ ಅಲಾರಾಮ್ ಅಳವಡಿಕೆಯ ಕುರಿತ ತರಬೇತಿ, ಹಾಗೆಯೇ ನವೆಂಬರ್ 25 ಡಿಸೆಂಬರ್ 4 ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆಯ ಕುರಿತ ತರಬೇತಿಯನ್ನು ಊಟ ಮತ್ತು ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು BPL ಪಡಿತರ ಚೀಟಿ ಅಥವಾ APL ಪಡಿತರ ಚೀಟಿ ಹೊಂದಿದ್ದಲ್ಲಿ ಅವರ ತಯಾರಿಕೆಯ ಕುರಿತ ತರಬೇತಿಯನ್ನು ಊಟ ಮತ್ತು ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು BPL ಪಡಿತರ ಚೀಟಿ ಅಥವಾ APL ಉಚಿತವಾಗಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು BPL ಪಡಿತರ ಚೀಟಿ ಅಥವಾ ಉಚಿತವಾಗಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು BPL ಪಡಿತರ ಚೀಟಿ ಉಚಿತವಾಗಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು APL ಪಡಿತರ ಚೀಟಿ APL